50 languages. 69 69 يحتاج يريد ಅವಶ್ಯಕವಾಗಿರುವುದು ಬೇಕಾಗಿರುವುದು ಬಯಸುವುದು احتاج الى سرير ನನಗೆ ಒಂದು ಹಾಸಿಗೆ ಅವಶ್ಯಕವಾಗಿದೆ اريد ان انام ನಾನು ಮಲಗಲು ಬಯಸುತ್ತೇನೆ هل هناك سرير ಇಲ್ಲಿ ಒಂದು ಹಾಸಿಗೆ ಇದೆಯೇ احتاج الى مصباح ನನಗೆ ಒಂದು ದೀಪ ಅವಶ್ಯಕವಾಗಿದೆ اريد ان اقرا ನಾನು ಓದಲು ಬಯಸುತ್ತೇನೆ هل هناك مصباح ಇಲ್ಲಿ ಒಂದು ದೀಪ ಇದೆಯೇ احتاج الى هاتف ನನಗೆ ಒಂದು ಟೆಲಿಫೋನ್ ಅವಶ್ಯಕವಾಗಿದೆ اريد ان اتصل هاتفيا ನಾನು ಟೆಲಿಫೋನ್ ಮಾಡಲು ಬಯಸುತ್ತೇನೆ هل هناك هاتف ಇಲ್ಲಿ ಒಂದು ಟೆಲಿಫೋನ್ ಇದೆಯೇ احتاج الى آلة تصوير ನನಗೆ ಒಂದು ಕ್ಯಾಮೆರಾ ಅವಶ್ಯಕವಾಗಿದೆ اريد ان اصور ನಾನು ಚಿತ್ರಗಳನ್ನು ತೆಗೆಯಲು ಬಯಸುತ್ತೇನೆ هل هناك آلة تصوير ಇಲ್ಲಿ ಒಂದು ಕ್ಯಾಮೆರಾ ಇದೆಯೇ احتاج الى حاسوب ನನಗೆ ಒಂದು ಕಂಪ್ಯೂಟರ್ನ ಅವಶ್ಯಕತೆ ಇದೆ اريد ان ارسل رساله الكترونيه ನಾನು ಒಂದು ಇಮೇಲ್ ಕಳುಹಿಸಲು ಬಯಸುತ್ತೇನೆ هل هناك حاسوب ಇಲ್ಲಿ ಒಂದು ಕಂಪ್ಯೂಟರ್ ಇದೆಯೇ احتاج الى قلم حبر ناشف ನನಗೆ ಒಂದು ಬಾಲ್ ಪೆನ್ ಬೇಕು اريد ان اكتب شيئا ನಾನು ಏನನ್ನೋ ಬರೆಯಲು ಬಯಸುತ್ತೇನೆ هل هناك ورقة وقلم حبر ناشف ಇಲ್ಲಿ ಒಂದು ಕಾಗದದ ಹಾಳೆ ಮತ್ತು ಒಂದು ಬಾಲ್ ಪೆನ್ ಇವೆಯೇ